ನನ್ನ ಸರ್ವ ಆಸೆ ನೀಗಬೇಕಾದರೆ ಗುರುವಿನ ಮಾರ್ಗ ಕಾಯಲೇಬೇಕು. ಅವರ ಅಡಿ ಹಿಡಿದು ಮುಕ್ತಿ ಪಡೆಯುವವರಿಗೆ ನನಗೆ ಸಾಧ್ಯವಿಲ್ಲ. ಎಲೈ ಸಾರಥಿ, ಸಮಯವಾಯಿತು, ಬೇಗನೆ ಮಾತೆಯ ದರ್ಶನ ಪಡೆಯೋಣ, ನಡಿ. ಕಾಂತ, ನಾಳೆ ಮುಗಿಯುವಂತೆ ಮಗುವಿನ ಪೂರ್ಣ ಆಯುಷ್ಯ ಮುಗಿಯುವುದು. ಹುಣ್ಣಿಮೆ ಚಂದ್ರನಂತೆ ಪೂರ್ಣ ಕಾಂತಿ ಭರಿತವಾಗಿರುವ ನಮ್ಮ ಮಗನಿಗೆ ರಾಹು ನುಂಗುವನೆ. ಇಂಥ ಒಳ್ಳೆಯ ಮಕ್ಕಳು ಹುಟ್ಟುವುದು ದುರ್ಲಭ. ಸದಾ ಶಿವನ ಪೂಜೆ ಮಾಡುವ ಮಗನ ಗುಣಗಳು ಎಷ್ಟು ಕೊಂಡಾಡಿದರೂ ಕಡಿಮೆ. ಆಹೇ ಕಾಂತ, ಆಹೇ ಕಾಂತಿ, ಶರೀರಕ್ಕೆ ಕೈಗಳು, ಕಣ್ಣುಗಳಿಗೆ ರೆಪ್ಪೆಗಳು ಯಾವ ಪ್ರಕಾರ ಅವಶ್ಯವಾಗಿ ಬೇಕಾಗುವವು, ಹಾಗೆ ನಮ್ಮ ಸುಖ ಸಂಸಾರಕ್ಕೆ ಇಂಥ ಸುಕುಮಾರನು ಬೇಕಲ್ಲವೇ? ನಮ್ಮ ಮಗನು ಮರಣ ಭಯದ ಕಂಜಿ, ಏನು ಮಾಡಿದರೆ ಏನೆಂದು ಕೇಳಬೇಕು ನಾವು. ಆಹೇ ಕಾಂತಿ, ಮಗನಾದ ಮಾರ್ಕಂಡ್ಯನು ಎಲ್ಲಿಗೆ ಹೋಗಿರುವನು? ತನ್ನ ಆಯುಷ್ಯದ ಕೊನೆಯ ದಿನ ನಾಳೆಂದು ಅಡವಿಯಲ್ಲಿ ಅಡಗಿಕೊಂಡಿರುವನೇ. ಮಗನು ಮೃತ್ಯು ಭಯದಿಂದ ಅಂಜಿ ನಮ್ಮ ದುಃಖ ಕಂಡು ತೆಕ್ಕಿಗೆ ಬಿದ್ದು ದುಃಖ ಮಾಡಿದರೆ ಏನೆಂದು ಉತ್ತರಿಸಲಿ? ಆಹೇ ಪರಮೇಶ್ವರ, ಈ ಭಾರವು ನಿನಗೆ ಕೂಡಿದೆ ಅಲ್ಲವೇ ದೇವ? ಹಯೇ ಅಮ್ಮ, ತಾತ, ಇಷ್ಟೊಂದು ಶೋಕ ಮಾಡಲು ಕಾರಣವೇನು? ನಿಮ್ಮ ಬಂಧು ಬಳಗದಲ್ಲಿ ಏನಾದರೂ ಕೊರತೆ ಆಯ್ತೆ? ಅಪ್ಪ ಮಗನೇ, ಮಾಯಾ ಪ್ರಪಂಚದ ಮೋಹದಲ್ಲಿ ಬಿದ್ದು ತೊಳಲಿ ಬಳವ ನಮ್ಮ ನಿರ್ಭಾಗ್ಯರಿಗೆ ಸುಖವೆಲ್ಲಿಂದ ಬರುವುದು ಮಗನೇ? ಅಮ್ಮ, ಇಷ್ಟೊಂದು ಶೋಕ ಸಾಗರದಲ್ಲಿ ಮುಳುಗಲು ಕಾರಣವೇನು? ಆಹೇ ಮಗನೇ, ಇಷ್ಟು ದಿವಸ ನೀವನ್ನು ನಾವು ಅತ್ಯಂತ ಹರುಷದಿಂದ ಸಾಕಿಸಲು ಬೆಳೆಸಿದೆವು. ನಾಳೆ ನಿನಗೆ ಮರಣ ಇರುವುದು ಕಂದ, ಅದನ್ನು ನಮ್ಮ ಮುಖದಿಂದ ಹೇಗೆ ನಿನಗೆ ತಿಳಿಸಬೇಕಪ್ಪ? ಆಹೇ ಅಮ್ಮ ಜನನಿ, ನಾನು ನಿನ್ನ ಮಗನೆಂದು ತಿಳಿದು ಈ ಪ್ರಕಾರ ಶೋಕಿಸುತ್ತಿರುವೆ. ಅಮ್ಮ, ಲೋಕದಲ್ಲಿ ಮಾನವೇ ಕುಲವೇ ನನ್ನ ಮನೆಯೆಂದು ತಿಳಿದ ಜ್ಞಾನಿಗೆ ದುಃಖವೇ ಇಲ್ಲ. ಹೇ ಕುಮಾರ, ಹೇ ಕುಮಾರ, ನಿನ್ನ ಮರಣವು ಕಣ್ಣಾರೆ ಕಂಡು ಶೋಕ ನಿಲ್ಲದು. ನೀನು ಕೈ ಬಿಟ್ಟು ಹೋದ ಮೇಲೆ ನಮಗೆ ಎಲ್ಲಿಯ ಗತಿ ಮಗು, ಎಲ್ಲಿಯ ಗತಿ? ಆಹೇ ಮಗನೇ, ನೀನೆಷ್ಟು ಆನಂದದಿಂದ ನುಡಿಗಡಾಳಿದರೂ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲಪ್ಪ. ಮಗು, ನೀನು ಶಿವಾಲಯಕ್ಕೆ ಹೋಗಿ ಒಂದೇ ಮನಸ್ಸಿಂದ ಜ್ಯೋತಿರ್ಲಿಂಗದ ಎದುರು ಕುಳಿತುಕೊಂಡು ಪಶ್ಚಿಮ ಗಿರಿಯ ಪ್ರಕಾಶನಿಗೆ ಕಾಣು. ನಿನ್ನ ಸಮೀಪಕ್ಕೆ ಯಮನ ಕಿಂಕರರು ಬರಲಾರರು. ಸಾವಿನಿಂದ ಕಡೆಗಾಗಿ ಅಜರಾಮರವಾಗಿ ಬಾಳಬೇಕು ಮಗನೇ. ಹೇ ಅಮ್ಮ ಜನನಿ. ಆಹೇ ಮಗನೇ, ನಿನ್ನ ಅಪ್ಪಣೆ ಪ್ರಕಾರ ಈಗಲೇ ಶಿವಾಲಯಕ್ಕೆ ಹೋಗಿ ಲಿಂಗ ಪೂಜೆಯಲ್ಲಿ ಕುಳಿತುಕೊಳ್ಳುವೆನು. ಆಹೇ ಮಗನೇ, ಅನಂತ ರೂಪನ ಧಾರಣ ಮಾಡಿ ಅಮೃತ ಕುಡಿ ಅಮರನಾಗಿ ಬಾ ಮಗು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಂತ್ರಿಗಳಾದ ಚಿತ್ರ ಕಾಳಕರಾಳರೇ, ಎಲ್ಲ ಮೃತ್ಯು ದೇವತೆಯರೇ, ಇಲ್ಲಿಯವರೆಗೆ ನಡೆದ ಪಾಪ ಪುಣ್ಯದ ವಿಚಾರ ತಿಳಿಯದಾಯಿತು. ಇಂದು ಭೂಲೋಕದಲ್ಲಿ ಪಾಪ ಮಾಡಿದ ಜೀವಿಯ ಆಯುಷ್ಯ ಮುಗಿದಿರುವುದು. ಅವರನ್ನು ಗುರುತಿಸಿ ದರ್ದನ ಎಳುತ್ತಾ ತರಬೇಕು ಚಿತ್ರಗುಪ್ತರೇ, ಕಾಳಕರಾಳರೇ. ಅಗ್ರಜನಾದ ಯಮರಾಜನೇ, ಶಹಬ್ಬಾಸ್, ಇಂದು ನಮ್ಮ ಕೈ ಸೇರದ ವಸ್ತು ಆಯುಷ್ಯ ಮುಗಿದಿರುವುದು. ಆದರೆ ಎಲ್ಲ ಸೇನಾಧೀಶನಾದ ಚಿತ್ರಗುಪ್ತರೇ, ಶಹಬ್ಬಾಸ್, ಅನುಮಾನಬೇಕೆ. ಪೂರ್ವ ಜನ್ಮದಲ್ಲಿ ಪಾಪ ಮಾಡಿದ ಜೀವಿಯನ್ನು ಬಂಧಿಸಿ ತರಿಸಬೇಕು. ಬೇಗನೆ ಹೇಳುವಂತವನಾಗ ಮೂರ್ಖ ಯಾರು? ಅಗ್ರಜನಾದ ಯಮರಾಜನೇ, ಶಹಬ್ಬಾಸ್, ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನು ಅಗಣಿತ ಪಾಪವನ್ನು ಮಾಡಿರುವುದರಿಂದ ಆದ ಕಾರಣ ಒಂದು ಪುಣ್ಯದ ಅಣು ಇರಲು, ಅದಕ್ಕಾಗಿ ಇಂದಿನ ಜನ್ಮದಲ್ಲಿ ಮಾನವರಾಗಿ ಹುಟ್ಟಿರುವರು. ಮಾರ್ಕಂಡ ಮರದ್ದತಿಯರು ಹರನ ವರ ಪಡೆದು ಮಾರ್ಕಂಡನೆಂಬ ಮಗನನ್ನು ಹೆತ್ತಿರುವರು. ಅಗ್ರಜ, ಆ ಮಾರ್ಕಂಡನ ಆಯುಷ್ಯ ಇಂದಿಗೆ ಮುಗಿದಿರುವುದು. ಆಹೇ ಅಗ್ರಜ, ಆಹೇ ಕಾಳನೆ, ಆದ ಕಾರಣ ದೊರೆಗಳನ್ನು ಕಳುಹಿಸಿ ಆ ಮೂಡನಿಗೆ ಹಿಡಿದು ಎಳೆದು ತರುವಂತವನಾಗು. ಆಹೇ ರಾಜ, ಅರೆ